ಮಕರ ಸಂಕ್ರಾಂತಿಯನ್ನು ಆಭರಣ್ ಜುವೆಲ್ಲರ್ಸ್ ನ ವಿಶೇಷ ಹಬ್ಬದ ಕೊಡುಗೆಗಳೊಂದಿಗೆ ಆಚರಿಸಿ. ಜನವರಿ 19ರವರೆಗೆ ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪರ್ ಗ್ರಾಮ್ಗೆ 350 ರೂಪಾಯಿ ವರೆಗೂ ಆಫ್. ಡೈಮಂಡ್ ಜ್ಯುವೆಲ್ಲರಿ ಪರ್ ಕ್ಯಾರೆಟ್ ಮೇಲೆ ಫ್ಲಾಟ್ 9,000 ರೂಪಾಯಿ ಆಫ್ ಹಾಗೂ ಸಿಲ್ವರ್ ಆರ್ಟಿಕಲ್ ನ ಮೇಕಿಂಗ್ ಚಾರ್ಜಸ್ ಮೇಲೆ ಪರ್ ಕೆಜಿಗೆ ಫ್ಲಾಟ್ 3,000 ರೂಪಾಯಿ ಆಫ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಆಭರಣ್ ಜ್ಯುವೆಲ್ಲರ್ ಶೋರೂಮ್ ವಿಸಿಟ್ ಮಾಡಿ. TNC ಅಪ್ಲೈ. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಕರ್ನಾಟಕ. ದಿ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಆರ್ಗಾನಿಕ್ಸ್ ಅಂಡ್ ಮಿಲ್ಲೆಟ್ಸ್ 2025 ಇಸ್ ಬೀಯಿಂಗ್ ಹೆಲ್ಡ್ ಆನ್ ಜನವರಿ 23rd, 24th and 25th ಅಟ್ ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡ್ಸ್ ಬೆಂಗಳೂರು. Participate in diverse stalls, organic and millet products, indigenous seeds and forgotten delicacies, along with insightful seminars and vibrant cultural programs. Embrace organics, relish millets. This event is brought to you by the Department of Agriculture, Government of Karnataka. ಕೇಳುಗರೆ, ಇಷ್ಟು ದಿನ ಬರೀ ಕಥೆಯನ್ನ ಅಲ್ಲಿ ಇಲ್ಲಿ ಕೇಳ್ತಾ ಇದ್ರಿ. ನೀವು ಯಾವ್ದಾದ್ರೂ ಕಥೆಯನ್ನ ಬರೆಯೋದಕ್ಕೆ ಟ್ರೈ ಮಾಡಿದ್ರಾ? ನೀವು ಪ್ರಯತ್ನ ಮಾಡೋದಾದ್ರೆ ನಿಮಗಿಲ್ಲಿ ಸುವರ್ಣ ಅವಕಾಶ ಇದೆ. ಕಥೆ ಥ್ರಿಲ್ ಆಗಿರಬಹುದು, ಹಾಸ್ಯ ಆಗಿರಬಹುದು, ಕಾಲ್ಪನಿಕ, ಪತ್ತೆದಾರಿ, ಯಾವುದಾದ್ರೂ ಆಗಿರಬಹುದು. ನೀವು ಮಾಡಬೇಕಾಗಿದ್ದು ಬಹಳ ಸಿಂಪಲ್. 500 ಪದಗಳ ಮಿತಿಯಲ್ಲಿ ಒಂದು ಸಣ್ಣ ಕಥೆಯನ್ನ ಬರೆದು ಕಳಿಸ್ಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, JPS ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಪಿನ್ಕೋಡ್ ಸಂಖ್ಯೆ 577-301. ನೀವು ಮೇಲ್ ಮಾಡೋದಾದ್ರೆ airbdvt@gmail.com ಇಲ್ಲಿಗೆ ಇಮೇಲ್ ಕೂಡ ಮಾಡಬಹುದು. ನೆನಪಿರಲಿ, ನೀವು ಬರೆದು ಕಳಿಸಬೇಕಾಗಿರೋದು ಜನವರಿ 25ರ ಒಳಗೆ. ವಿಜೇತರಾದ ಮೂವರಿಗೆ ಫೆಬ್ರವರಿ 7ರಂದು ನಡೆಯುವ ವಜ್ರ ಮಹೋತ್ಸವದ ಸಮಾರಂಭದಲ್ಲಿ ಪುರಸ್ಕರಿಸಲಾಗುತ್ತೆ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಹಸು ಎಮ್ಮೆಗಳಲ್ಲಿ ಚರ್ಮಗಂಟು ರೋಗ, ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ SJ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಅರುಣ್ SJ ಅವರು ನಮ್ಮ ಜೊತೆಗಿದ್ದಾರೆ. ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ, ವಿನೋಬನಗರ, ಶಿವಮೊಗ್ಗ. ಇವರು ಈಗ ನಮ್ಮ ಒಂದು ಹಸು ಮತ್ತು ಎಮ್ಮೆಗಳಲ್ಲಿ ಕಂಡು ಬರುವ ಚರ್ಮಗಂಟು ರೋಗದ ಬಗ್ಗೆ, ಅಂದ್ರೆ ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವು ಕರಿತೀವಿ, ಇದರ ಒಂದು ಲಕ್ಷಣ ಯಾವ ರೀತಿಯಿಂದ ಹರಡುತ್ತೆ, ಇದನ್ನ ನಾವು ಯಾವ ರೀತಿಯಿಂದ ನಿರ್ವಹಣೆ ಮಾಡಬೇಕು, ರೈತರ ಮಟ್ಟದಲ್ಲಿ ವೈಜ್ಞಾನಿಕ ಒಂದು ಮಾಹಿತಿಯ ಜೊತೆಗೆ ವೈಜ್ಞಾನಿಕ ಒಂದು ತಳಹೆದೆಯ ಮೇಲೆ ಅನ್ನೋದನ್ನ ನಮ್ಮ ಜೊತೆ ಇವತ್ತು ಮಾಹಿತಿ ಹಂಚಿಕೊಳ್ಳಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ರೈತ ಬಾಂಧವರಿಗೂ ನಮಸ್ಕಾರ. ಚರ್ಮಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್, ಇದೊಂದು ವೈರಾಣುಗಳ ಸೋಂಕಿನಿಂದ ಉಂಟಾಗುವ ಒಂದು ಮಾರಣಾಂತಿಕ ಮತ್ತು ಸಾಂಕ್ರಾಮಿಕ ಕಾಯಿಲೆ. ಇದನ್ನು ನೋಟಿಫೈಬಲ್ ಡಿಸೀಸ್ ಅಂತಾನು ಹೇಳ್ತಾರೆ, ಎಮರ್ಜಿಂಗ್ ಡಿಸೀಸ್ ಅಂತಾನೂ ಕೂಡ ಹೇಳ್ತಾರೆ. ಇದು ಪ್ರಮುಖವಾಗಿ ಚರ್ಮದಲ್ಲಿ ಗಂಟುಗಳು ಅಥವಾ ಬಕ್ಕೆಗಳು ಅಥವಾ ಗುಳ್ಳೆಗಳು ತರ ಕಾಣಿಸ್ಕೊಳ್ಳುತ್ತದೆ. ಇಂಗ್ಲಿಷ್ ಅಲ್ಲಿ ಇದನ್ನು ಲಂಪ್ಸ್ ಅಂತಾನು ಹೇಳ್ತಾರೆ. ಈ ರೋಗವನ್ನು ಸಂಕ್ಷಿಪ್ತವಾಗಿ LSD ಎಂದು ಕರೆಯಲ್ಪಡುತ್ತದೆ. ಈ ರೋಗದಿಂದ ಜಾನುವಾರುಗಳಲ್ಲಿ ಮಾರ್ಬಿಡಿಟಿ ಬಂದ್ಬಿಟ್ಟು, ಅಂದ್ರೆ ತುತ್ತಾಗುವುದು, ರೋಗಕ್ಕೆ ತುತ್ತಾಗುವುದು 10-20% ಅಂತ ಹೇಳ್ತಾರೆ. ಮತ್ತೆ ಸಾವನ್ನಪ್ಪುವುದು ಅಂದ್ರೆ ಮಾರ್ಟಾಲಿಟಿ ರೇಟ್, ಅದು ಬಂದ್ಬಿಟ್ಟು 1-5% ಅಂತ ಹೇಳ್ತಾರೆ ರೋಗದಿಂದ ಮಾರ್ಟಾಲಿಟಿ ಸಾಯುವುದು. ಈಗ ಈ ಒಂದು ರೋಗ ಏನು, ಚರ್ಮಗಂಟು ರೋಗ ಅಂತ ನಾವೇನು ಕರಿತೀವಿ, ಇದು ಯಾವ ಒಂದು ಪ್ರಾಣಿಗಳಲ್ಲಿ ಜಾಸ್ತಿ ಕಂಡು ಬರ್ತದೆ ಸರ್? ಎಮ್ಮೆ ಹಸು ಪ್ರಮುಖವಾಗಿ 30% ಅಂತ ಹೇಳ್ತಾರೆ. ಅದರಲ್ಲೂ ಮಿಶ್ರ ತಳಿ ಹಸುಗಳಲ್ಲಿ, ದೇಸಿ ತಳಿಗಿಂತ ಮಿಶ್ರ ತಳಿ HF ಅಥವಾ ಜರ್ಸಿ ಹಸುಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಇದಲ್ಲದೆ ಎಮ್ಮೆಗಳಲ್ಲಿ 2%, ಜಿರಾಫೆ, ಇಂಪಾಲ ಮತ್ತು ಅರೇಬಿಯನ್ ಓರಿಕ್ಸ್ ಇದರಲ್ಲೂ ಕಾಣಿಸಿಕೊಳ್ಳುತ್ತದೆ. ಬಟ್ ನಮ್ಮ ದೇಶದಲ್ಲಿ ಅಂತ ಅಂದ್ರೆ ಪ್ರಮುಖವಾಗಿ ಹಸು ಮತ್ತು ಎಮ್ಮೆಗಳಿಂದ ಕಾಣಿಸಿಕೊಳ್ಳುತ್ತದೆ ಅಂತ ಹೇಳ್ಬಹುದು. ಈ ಚರ್ಮಗಂಟು ರೋಗ, ಇದು ರೋಗಕಾರಕವಾದ ಒಂದು ವೈರಾಣುವಿನ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಅಂದ್ರೆ ಇದು ಯಾವ ವೈರಸ್ನಿಂದ ಬರ್ತದೆ, ಇದಕ್ಕೆ ಕಾರಣ ಏನು ಅಂತ ಅನ್ನೋದನ್ನ, ಈ ಚರ್ಮ ಗಂಟು ರೋಗ ಬಂದ್ಬಿಟ್ಟು ನೀತ್ಲಿಂಗ್ ವೈರಸ್ ಅಂತ ಹೇಳ್ತೀವಿ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಇಂದ ಉಂಟಾಗುತ್ತದೆ. ಇದು ವೈರಾಣು ಬಂದ್ಬಿಟ್ಟು ಪಾಕ್ಸ್ ವಿರಡೆ ಫ್ಯಾಮಿಲಿ ಬಂದ್ಬಿಟ್ಟು ಅದರಲ್ಲಿ ಕ್ಯಾಪ್ರಿ ಪಾಕ್ಸ್ ಅಂತ ಜೀನಸ್ ಅಲ್ಲಿ ಇದನ್ನು ಇದು ಸೇರಿಕೊಂಡಿರುತ್ತದೆ. ಈ ವೈರಾಣು ತುಂಬಾ ಸದೃಢವಾದದ್ದು, ಸುಮಾರು ತಾಪಮಾನ 55 ಡಿಗ್ರಿ 2 ಗಂಟೆವರೆಗೂ ವೈರಾಣು ತಡೆಯುವ ಶಕ್ತಿ ಇದೆ. ಇದಲ್ಲದೆ 65 ಡಿಗ್ರಿ ತಾಪಮಾನ 30 ನಿಮಿಷಗಳ ಕಾಲದವರೆಗೂ ಇದು ಸಹಿಸಬಲ್ಲದು. ಈ ಚರ್ಮ ಗಂಟುಗಳಲ್ಲಿ ವೈರಾಣುಗಳು 35 ದಿನಗಳ ಕಾಲ ಉಳಿಯುತ್ತದೆ. ಇದಲ್ಲದೆ ವೈರಾಣು ಜೊಲ್ಲು, ಸಿಂಬಳ, ಕಣ್ಣು ಮತ್ತು ಮೂಗಿನ ಸ್ರವಿಕೆಗಳಲ್ಲಿ, ರಕ್ತ, ವೀರ್ಯ ಮತ್ತು ಹಾಲಿನ ಮುಖಾಂತರ ಶರೀರದಿಂದ ಹೊರಹಾಕಲ್ಪಡುತ್ತದೆ. ಹಾಗೂ ಇದು ವೈರಾಣುವಿನ ಪ್ರಸರಣದಲ್ಲಿ ಅಂದ್ರೆ ಟ್ರಾನ್ಸ್ಮಿಷನ್ ಅಲ್ಲಿ ಕೂಡ ಇದು ಸಹಾಯ ಮಾಡುತ್ತದೆ. ಈಗ ಯಾವುದೇ ಒಂದು ರೋಗ ಇರಲಿ, ಇದು ಹರಡುವ ಒಂದು ಕ್ರಮ ತುಂಬಾ ಪ್ರಮುಖವಾದ ವಿಷಯ ಸರ್. ಮತ್ತೆ ಈ ಒಂದು ರೋಗಕ್ಕೆ ಬಂದ್ರೆ ಅಂದ್ರೆ ಏನು ಚರ್ಮ ಗಂಟು ರೋಗ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ, ಇದು ಯಾವ ರೀತಿಯಿಂದ ಹರಡ್ತದೆ ಅಂತ ಅನ್ನೋದು ಸ್ವಲ್ಪ ಹೇಳಿ ಸರ್. ಮೊದಲನೇದಾಗಿ ಈ ರೋಗವು ನೇರ ಸಂಪರ್ಕದಿಂದ ಹರಡುವ ಅಥವಾ ಬರುವ ಸಾಧ್ಯತೆ ತುಂಬಾ ಕಡಿಮೆ ಇದೆ, ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಬರುವುದು ತುಂಬಾ ಕಡಿಮೆ. ಇದು ಪ್ರಮುಖವಾಗಿ ಕಚ್ಚುವ ನೊಣಗಳಿಂದ ಹರಡುತ್ತದೆ. ಕುದುರೆ ನೊಣ, ಸ್ಟೇಬಲ್ ಫ್ಲೈ ಅಂತ ಹೇಳ್ತೀವಿ, ಸ್ಟೊಮಾಕ್ಸಿಸ್, ಬಯೋಮಿಯಾ, ಟ್ಯಾಬಾನಸ್ ನಂತ ಕಚ್ಚುವ ನೊಣಗಳಿಂದ ಇದು ತುಂಬಾ ಬೇಗವಾಗಿ ಹರಡುತ್ತದೆ. ಇದಲ್ಲದೆ ಸೊಳ್ಳೆಗಳು, ಕ್ಯೂಲೆಕ್ಸ್ ಮತ್ತು ಏಡಿಸ್ ಸ್ಪೀಸಿಸ್ ಸೊಳ್ಳೆಗಳಿಂದಲೂ ಕೂಡ ಇದು ಸಹ ಹರಡುತ್ತದೆ. ಇದಲ್ಲದೆ ಉಣ್ಣೆಗಳು, ರಿಫಿಸೆಫಲಸ್, ಆಂಬೈಲೋಮಾ ಉಣ್ಣೆಗಳಿಂದ ಮೂಲಕ ಕೂಡ ಇದು ಹರಡುತ್ತದೆ. ಈ ರೋಗವು ವಿರಳವಾಗಿ ರೋಗಗ್ರಸ್ತ ಪ್ರಾಣಿಗಳ ಜೊಲ್ಲು ಮತ್ತು ಸಿಂಬಳದಿಂದ, ಕಲುಷಿತಗೊಂಡ ನೀರು ಅಥವಾ ಮೇವಿನಿಂದಲೂ ಸಹ ಹರಡಬಹುದು. ಮಾಸು ಚೀಲ ಅಂದ್ರೆ ಪ್ಲಸೆಂಟ ರಿಟೆನ್ಷನ್ ಅಂತ ಹೇಳ್ತೀವಿ, ಇದರ ಮೂಲಕವೂ ರೋಗದ ಪ್ರಸರಣ ಸಾಧ್ಯತೆಯೂ ಇದೆ. ಈಗ ಕೆಲವೊಂದು ರೋಗಗಳು ಮನುಷ್ಯರಿಂದ ಪ್ರಾಣಿಗೆ, ಪ್ರಾಣಿಯಿಂದ ಮನುಷ್ಯರಿಗೆ ಹರಡ್ತಕ್ಕಂಥವು ಇದಾವೆ ಸರ್. ಈ ರೋಗದ ಕುರಿತು ಹೇಳಬೇಕಾದ್ರೆ ಇದು ಮನುಷ್ಯರಿಗೆ ಏನಾದರೂ ಹರಡುತ್ತಾ ಅಂತ ಅನ್ನೋದ. ಈ ರೋಗದ ಬಗ್ಗೆ ಒಂದು ನಿರಾತಂಕವಿಲ್ಲದ ವಿಷಯವೇನೆಂದರೆ ಈ ರೋಗವು ಪ್ರಾಣಿಜನ್ಯ ರೋಗವಲ್ಲ. ಚರ್ಮಗಂಟು ರೋಗ ಮನುಷ್ಯರಿಗೆ ಹರಡುವುದಿಲ್ಲ, ಆದರೆ ಈ ವೈರಾಣು ಬಂದ್ಬಿಟ್ಟು ಹಾಲಿನ ಮುಖಾಂತರ ಹೊರಹಾಕಲ್ಪಡುತ್ತದೆ. ಆದ ಕಾರಣ ನೀವು ಕೇಳಬಹುದು, ಹಾಲು ಕುಡಿಯುವುದರಿಂದ ಈ ರೋಗ ಹರಡುತ್ತದೆ ಅಥವಾ ಬರುತ್ತದೆ ಅಂತ. ಬಟ್ ಕಾಯಿಸಿದ ಹಾಲು ಅಥವಾ ಪ್ಯಾಶ್ಚರೈಸ್ಡ್ ಹಾಲು ಕುಡಿಯುವುದರಿಂದ ಮನುಷ್ಯರಿಗೆ ಕಾಯಿಲೆ ಬರುವುದಿಲ್ಲ ಮತ್ತು ಈ ಹಾಲು ಮನುಷ್ಯರಿಗೆ ಸುರಕ್ಷಿತವಾಗಿರುತ್ತದೆ. ಇದಲ್ಲದೆ ಕಾಯಿಸಿದ ಹಾಲನ್ನು ಕರುಗಳಿಗೂ ಸಹ ನಾವು ಕೊಡಬಹುದು, ಏನು ತೊಂದರೆ ಇಲ್ಲ. ಪ್ರಮುಖವಾಗಿ ಹೇಳುವುದಾದರೆ ರೋಗ ಲಕ್ಷಣದ ಬಗ್ಗೆ, ಈ ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವು ಕರಿತೀವಿ, ನಮ್ಮ ರೈತರಿಗೆ ಅರ್ಥವಾಗುವ ಹಾಗೆ ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ತಾವು ವಿಜ್ಞಾನಿಯಾಗಿ, ಜೊತೆಗೆ ಈಗ ನಮ್ಮ ಸಾಮಾನ್ಯ ರೈತರಿಗೆ ಯಾವ ರೀತಿಯಿಂದ ನೀವು ಇದು ರೋಗ ಲಕ್ಷಣಗಳ ಬಗ್ಗೆ ಮಾಹಿತಿ ಕೊಡ್ತೀರಾ ಸರ್? ಈ ರೋಗ ಲಕ್ಷಣ ಬಂದ್ಬಿಟ್ಟು ದನಗಳು ಅತಿಯಾಗಿ ಜ್ವರ ಇರುತ್ತದೆ, 107, 108 ಡಿಗ್ರಿ ಫ್ಯಾರನೈಟ್ ಅಂತ ಹೇಳ್ತೀವಿ, 41, 42 ಡಿಗ್ರಿ ಅಲ್ಲಿವರೆಗೂ ಜ್ವರ ಇರುತ್ತದೆ, ಮಂಕಾಗಿರ್ತದೆ, ಮೂಗು ಕಣ್ಣುಗಳಲ್ಲಿ ಗೀಜು ಸೋರುವಿಕೆ, ಜೊಲ್ಲಿ ಸುರಿಸುವುದು, ಮತ್ತೆ ಮೇನ್ ಆಗಿ ದುಗ್ಧರಸ ಗ್ರಂಥಿಗಳು ಅಂದ್ರೆ ಲಿಂಫ್ ನೋಡ್ ಅಂತ ಹೇಳ್ತೀವಿ, ಅದು ಊದ್ಕೊಂಡಿರುತ್ತದೆ, ಸ್ವೆಲ್ಲಿಂಗ್ ಇರುತ್ತೆ, ಅದನ್ನ ನಾವು ದೂರದಿಂದನೇ ಅದನ್ನ ಕಂಡುಹಿಡಿಯಬಹುದು. ಇದಲ್ಲದೆ ಕಾಲು ಬಾವು ಬರುವುದು ಅಥವಾ ಊದ್ಕೊಳ್ಳುವುದು ಮತ್ತು ಪ್ರಾಣಿಗಳು ನಡೆದಾಡಲು ತುಂಬಾ ತೊಂದರೆ ಆಗಿರುತ್ತದೆ. ಹಾಲಿನ ಇಳುವರಿಗೂ ಸಹ ತುಂಬಾ ಕಡಿಮೆ ಆಗುತ್ತದೆ, ಇದರಿಂದಾಗಿ ರೈತರಿಗೆ ತುಂಬಾ ನಷ್ಟ ಸಾಧ್ಯತೆಯೂ ಇದೆ. ಇದಲ್ಲದೆ ಬಾಯಲ್ಲಿ ಹುಣ್ಣು ಇರುವುದರಿಂದ ಪ್ರಾಣಿಗಳು ಅಥವಾ ರಾಸುಗಳು ಮೇವು ತಿನ್ನದೆ ಕ್ರಮೇಣವಾಗಿ ಬಡಕಲಾಗುತ್ತವೆ. ಇದಲ್ಲದೆ ಪಿತ್ತಕೋಶದಲ್ಲಿ ಮತ್ತು ಶ್ವಾಸಕೋಶದಲ್ಲೂ ಕೂಡ ಹುಣ್ಣುಗಳನ್ನು ನಾವು ನೋಡಬಹುದು. ಇದಲ್ಲದೆ ಗರ್ಭಧರಿಸಿದ ಜಾನುವಾರುಗಳಲ್ಲಿ 10% ಜಾನುವಾರುಗಳಲ್ಲಿ ಗರ್ಭಪಾತವಾಗುವ ಸಾಧ್ಯತೆಯೂ ಕೂಡ ಇದೆ. ಆಕಳುಗಳು ಗರ್ಭಪಾತದಿಂದ ಮತ್ತು ಹೋರಿಗಳು ಬಹುಕಾಲದವರೆಗೆ ಬಂಜೆಯಾಗಿ ಉಳಿಯುವ ಸಾಧ್ಯತೆ ಇದೆ ಈ ರೋಗ ಲಕ್ಷಣದಿಂದ. ರೋಗ ಲಕ್ಷಣ ಅಂದ್ರೆ ಈ ರೋಗ ಯಾವ ಒಂದು ಬರುತ್ತೆ ಅದಕ್ಕೆ ಸಂಬಂಧವಾಗಿ ಅದು ಮುಂದೆ ಗರ್ಭ ಕಟ್ಟದೆ ಇರಬಹುದಂತ. ಆತರ ತೊಂದ್ರೆ ಮುಂದೆ ರೈತರು ಫೇಸ್ ಮಾಡಬೇಕಾಗುತ್ತೆ. ರೋಗಗ್ರಸ್ತ ಪ್ರಾಣಿಗಳಲ್ಲಿ ಜ್ವರ ಹೇಳದೆ ಆಗ್ಲೆ ನಿಶಕ್ತಿ ಕೂಡ ಇರುತ್ತದೆ, ಮತ್ತೆ ಒಂದು ವಾರದ ನಂತರ ಚರ್ಮದಲ್ಲಿ ಗಂಟುಗಳು ಕಾಣಿಸ್ಕೊಳ್ಳುತ್ತೆ, ಬಕ್ಕೆ ಅಥವಾ ಗಂಟುಗಳು. ಇದು ಮೇನ್ಲಿ ಚರ್ಮ ಗಂತಿ ಅಂದ್ರೆ ಸ್ಕಿನ್ ಇನ್ಫ್ಲಮೇಷನ್ ಇಂದ, ಇದು ಮಾಯಕ್ ಸ್ಟೇಜ್ ಅಲ್ಲಿ ಅಕ್ಕಳೆ ಮತ್ತು ತುರಿಕೆಗಳಾಗುತ್ತದೆ, ಅಂದ್ರೆ ಪ್ರಾಣಿಗಳಲ್ಲಿ ಕೆರ್ಕೊಳ್ಳೋದು ಇಚ್ಚಿನೆಸ್ ಆತರ ಬರುತ್ತದೆ. ಇದು ಸುಮಾರು 3-5 ಸೆಂಟಿಮೀಟರ್ ಗಾತ್ರದವರೆಗೂ ಚರ್ಮ ಗಂಟುಗಳಿರುತ್ತದೆ. ಇದು ಕ್ರಮೇಣ ಒಡೆದು ಗಾಯವಾಗುತ್ತದೆ ಚರ್ಮ ಗಂಟುಗಳು, ಮತ್ತೆ ಜಾನುವಾರುಗಳಿಗೆ ತುಂಬಾ ನೋವನ್ನು ಉಂಟು ಮಾಡುತ್ತದೆ, ಮತ್ತೆ ನಾರುತ್ತದೆ, ಕೆಟ್ಟ ವಾಸನೆ ಬರ್ತಿರುತ್ತೆ, ಕೊಳೆತ ನಂತರ ಚರ್ಮದ ಮೇಲೆ ಅಕ್ಕಳೆ ತುರಿಕೆಗಳಾಗಿ ದೀರ್ಘಕಾಲದ ಉಳಿದು ಚರ್ಮೋದ್ಯಮಕ್ಕೆ ಅಂದ್ರೆ ಲೆದರ್ ಇಂಡಸ್ಟ್ರಿಗೆ ಭಾರಿ ನಷ್ಟವನ್ನು ಉಂಟು ಮಾಡುತ್ತದೆ. ಅದೇ ನೀವು ಅದೇ ರೈತರು ಬೇಗ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಅಥವಾ ಚಿಕಿತ್ಸೆ ಕೊಡಿಸಿದ್ರೆ ಇದರಿಂದ ನಷ್ಟವನ್ನು ನಾವು ತುಂಬಾ ಬೇಗವಾಗಿ ತಡೆಗಟ್ಟಬಹುದು. ಅಕಸ್ಮಾತ್ ಟ್ರೀಟ್ಮೆಂಟ್ ಚಿಕಿತ್ಸೆ ಮಾಡಿಸಿದ್ದಲ್ಲಿ ರೋಗ ಪೀಡಿತ ರಾಸುಗಳು ಬಡಕಲಾಗುತ್ತದೆ, ಚರ್ಮದ ಗಂಟುಗಳು ಕೊಳೆತು ಈವನ್ ನೊಣಗಳ ಉಪಟಳವು ಚರ್ಮದ ಆಳವಾಗಿ ರಂಧ್ರಗಳಾಗುತ್ತದೆ, ಗಾಯಕ್ಕೆ ಹುಳಗಳ ಬಾಧೆಯು ತೊಂದರೆಯಾಗುತ್ತದೆ. ಈಗ ಪಶುವೈದ್ಯರು ಇದನ್ನ ಯಾವ ರೀತಿಯಿಂದ ಚಿಕಿತ್ಸೆ ನೀಡಬಹುದು ಮತ್ತೆ ಇದು ಚಿಕಿತ್ಸಾ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದಕ್ಕೆ ಚಿಕಿತ್ಸೆ ಪಶುವೈದ್ಯರನ್ನು ಕರೆಯುವ ಮುಂಚೆ ರೈತರು ಏನ್ ಮಾಡ್ಬೇಕಂದ್ರೆ ರೋಗ ಪೀಡಿತ ರಾಸುಗಳನ್ನು ಆರೋಗ್ಯವಂತ ರಾಸುಗಳಿಂದ ಬೇರ್ಪಡಿಸಿ ಕೂಡಲೇ ಪಶುವೈದ್ಯರ ಚಿಕಿತ್ಸೆಗೆ ಅನುವು ಮಾಡಿಕೊಡಬೇಕು. ಈ ರೋಗ ಮುಖ್ಯವಾಗಿ ವೈರಾಣು ರೋಗವಾದುದರಿಂದ ಇದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ನಾವು ಕೊರೋನಾ ಟೈಮಲ್ಲಿ ನೋಡಿದೀವಿ ವೈರಸ್ ಇನ್ಫೆಕ್ಷನ್ಗೆ ಚಿಕಿತ್ಸೆ ಇಲ್ಲ. ಮೇನ್ ಆಗಿ ಇದನ್ನು ಆದ ಕಾರಣ ಚಿಕಿತ್ಸೆ ಪ್ರಮುಖವಾಗಿ ರೋಗ ಲಕ್ಷಣ ತಕ್ಕಂತೆ ನೀಡಲಾಗುತ್ತದೆ. ನುರಿತ ಪಶುವೈದ್ಯರ ಬಳಿ ಪಶುಗಳ ಚಿಕಿತ್ಸೆ ಮಾಡಿಸುವುದರಿಂದ ಕಾಯಿಲೆಯು ಬೇಗ ಗುಣವಾಗುತ್ತದೆ. ಪಶುವೈದ್ಯರು ಸೂಕ್ತ ಆಂಟಿಬಯೋಟಿಕ್ಸ್ ಅಥವಾ ಪ್ರತಿಜೀವಕಗಳನ್ನು ಉಪಯೋಗಿಸ್ತಾರೆ. ನೋವು ನಿವಾರಕ ಚುಚ್ಚುಮದ್ದುಗಳ ಮೂಲಕ ಕಾಯಿಲೆಯನ್ನು ಬೇಗ ವಾಸಿಯಾಗುತ್ತದೆ. ಇದಲ್ಲದೆ ಗಾಯಗಳ ಸೂಕ್ತ ಉಪಚಾರ ಮಾಡುವುದು ಬಹಳ ಪ್ರಮುಖವಾಗಿರುತ್ತದೆ, ಮುಖ್ಯವಾಗಿರುತ್ತದೆ. ಪೊಟ್ಯಾಸಿಯಂ ಪರ್ಮಾಂಗನೇಟ್ ದ್ರಾವಣದಿಂದ ಗಾಯವನ್ನು ತೊಳೆದು ನಂತರ ಮುಲಾಮ್ ಅಥವಾ ಅಯೋಡಿನ್ ಹಚ್ಚಿಬಿಟ್ಟು ಇದರ ಜೊತೆಗೆ ಬೇವಿನ ಎಣ್ಣೆಯನ್ನು ಹಚ್ಚುವುದರಿಂದ ಗಾಯ ಬೇಗ ವಾಸಿಯಾಗುತ್ತದೆ. ಇದರೊಂದಿಗೆ ಜಾನುವಾರುಗಳಿಗೆ ಅಥವಾ ರಾಸುಗಳಿಗೆ ಖನಿಜ ಮಿಶ್ರಣ ಕೊಡುವುದು, ರೋಗ ನಿರೋಧಕ ಶಕ್ತಿವರ್ಧಕ ಔಷಧಿಗಳನ್ನು ಬಳಸುವುದರಿಂದ ಜಾನುವಾರುಗಳಲ್ಲಿ ನಿಶಕ್ತಿ ಕಡಿಮೆ ಮಾಡಬಹುದು. ರಾಸುಗಳು ಯೂಶಲಿ ಇದ ಕಾಯಿಲೆ ಬಂದ ತಕ್ಷಣ ಚಿಕಿತ್ಸೆಯಿಂದ ಚೇತರಿಸಿಕೊಳ್ಳಲು 2-3 ವಾರಗಳ ಬೇಕಾಗುತ್ತದೆ. ಇದಲ್ಲದೆ ರೈತರು ಏನ್ ಮಾಡ್ಬೇಕಂದ್ರೆ ಪಶುವೈದ್ಯರ ಸಲಹೆ ಪಡೆದು ದನದ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸೂಕ್ತವಾದ ಸೋಂಕು ನಿವಾರಕ ದ್ರಾವಣಗಳಿಂದ ಲೈಕ್ ಸೋಡಿಯಂ ಹೈಪೋಕ್ಲೋರೈಡ್, ಅಯೋಡಿನ್, ಫಾರ್ಮಲಿನ್, ಕ್ಲೋರೋಫಾರ್ಮ್, ವಿಕ್ರಾನ್, ಈ ತರ ತುಂಬಾ ಸೋಂಕು ನಿರೋಧಕ ದ್ರಾವಣಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದನ್ನ ತಂದ್ಬಿಟ್ಟು ನಿರ್ದಿಷ್ಟ ಸಮಯದವರೆಗೆ ಮತ್ತು ನಿರ್ದಿಷ್ಟ ಪ್ರಮಾಣದಲ್ಲಿ ಸಿಂಪಡಿಸುವುದರಿಂದ ನಾವು ರೋಗವನ್ನು ನಿಯಂತ್ರಿಸಬಹುದು. ಮನೆ ಮದ್ದಾಗಿ ನಮ್ಮ ರೈತರು ಏನ್ ಮಾಡಬಹುದು ಸರ್ ಈ ಒಂದು ರೋಗದ ಮುಂಜಾಗ್ರತಾ ಕ್ರಮ ಆಗ್ಲಿ ಅಥವಾ ಪ್ರಥಮ ಉಪಚಾರ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಪಶು ವೈದ್ಯರನ್ನ ಕಾಣೋಕ್ಕಿಂತ ಮೊದಲು? ಅನಾದಿ ಕಾಲದಿಂದ ನಮ್ಮ ಭಾರತ ಆಯುರ್ವೇದಿಕ್ ಹೋಮಿಯೋಪತಿಕ್ ಮೆಡಿಸಿನ್ಗೆ ತುಂಬಾ ಪ್ರಸಿದ್ಧವಾಗಿದೆ. ಅದೇ ರೀತಿ ನಾವು ಕೂಡ ಬೇವಿನ ಎಣ್ಣೆ, ಬೇವಿನ ಎಲೆ, ಅರ್ಶಿಣ ಇವೆಲ್ಲ ತುಂಬಾ ಪ್ರಮುಖವಾದ ಆಂಟಿಸೆಪ್ಟಿಕ್ ಆಂಟಿಬಯೋಟಿಕ್ ಅಂತ ನಮ್ಮ ಹಿರಿಯರು ನಮಗೆ ತಿಳಿಸಿದ್ದಾರೆ. ಅದೇ ತರ ವಿಳೆದೆಲೆ, ಉಪ್ಪು, ಬೆಲ್ಲ, ಮೆಣಸು ಇದನ್ನು ಚೂರ್ಣ ಮಾಡಿ ಪ್ರಾಣಿಗಳಿಗೆ ತಿನ್ನಿಸುವುದರಿಂದ ಮತ್ತೆ ಕೆಲವು ದ್ರಾವಣವನ್ನು ತಯಾರಿ ಮಾಡಿ ಅದು ಗಾಯಗಳಿಗೆ ಹಚ್ಚುವುದರಿಂದ ಗಾಯಗಳು ಬೇಗ ವಾಸಿಯಾಗುತ್ತದೆ. ಲೈಕ್ ಬೇವಿನೆಣ್ಣೆ, ವಿಳೆದೆಲೆ ಎಲೆಯನ್ನು ರುಬ್ಬಿಟ್ಟು ಹಚ್ಚುವುದರಿಂದ, ಇದರ ಜೊತೆಗೆ ಲಕ್ಕಿ ಗಿಡದ ಎಲೆ ಅದು ಕೂಡ ಚಿಕಿತ್ಸೆಗೆ ತುಂಬಾ ಮನೆ ಮದ್ದಾಗಿ ತುಂಬಾ ಉಪಯೋಗಿಸಬಹುದು ಅಂತ ಹೇಳಿ ಸಾಕಷ್ಟು ನಿದರ್ಶನಗಳು ಕೂಡ ಇದೆ. ಈಗ ನಮ್ಮ ರೈತ ಬಾಂಧವರಿಗೆ, ತಾವು ಒಬ್ಬ ಪಶು ತಜ್ಞರಾಗಿದ್ರಿ, ಚರ್ಮಗಂಟು ರೋಗದ ಒಂದು ನಿರ್ವಹಣೆ ಮತ್ತೆ ತಡೆಗಟ್ಟುವಿಕೆ ಬಗ್ಗೆ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಚರ್ಮಗಂಟು ರೋಗ ಬಹಳ ಬೇಗ ಪತ್ತೆ ಹಚ್ಚುವುದರಿಂದ, ರೋಗ ನಿರ್ಣಯ ಮಾಡುವುದರಿಂದ ಮತ್ತು ಚಿಕಿತ್ಸೆ ಕೊಡುವುದರಿಂದ ನಾವು ಸಾಕಷ್ಟು ನಷ್ಟಗಳನ್ನು ತಡೆಗಟ್ಟಬಹುದು. ಇದಲ್ಲದೆ ಲಸಿಕೆ ಕೂಡ ಮಾರ್ಕೆಟ್ ಅಲ್ಲಿದೆ. ಇದಕ್ಕೆ ಬಂದ್ಬಿಟ್ಟು ಮೇನ್ ಆಗಿ ಮೇಕೆ ಸಿಡುಬಿನ ಲಸಿಕೆಯನ್ನು ಉಪಯೋಗಿಸ್ತಾರೆ. ಇದರಿಂದ ರೋಗ ನಿಯಂತ್ರಿಸಲು ತುಂಬಾ ಸಾಧ್ಯವಾಗಿದೆ. ಹೋದ ವರ್ಷ ಎಲ್ಲ ಆಚೆ ಹೋದ ವರ್ಷ ರೋಗೋದ್ರಕ ಸಂದರ್ಭದಲ್ಲಿ ಈ ಲಸಿಕೆಯನ್ನು ಉಪಯೋಗಿಸಿ ರೋಗವನ್ನು ತುಂಬಾ ಅಚ್ಚುಕಟ್ಟಾಗಿ ನಿಯಂತ್ರಿಸಲಾಗಿದೆ. ಈ ಮೇಕೆ ಸಿಡುಬು ಲಸಿಕೆಯನ್ನು ಹಾಕಿದ ಸುಮಾರು 20 ದಿನಗಳಲ್ಲಿ ಪ್ರಾಣಿಗಳಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಬರುತ್ತದೆ ಮತ್ತು ಇದು 1 ವರ್ಷದ ಕಾಲದವರೆಗೆ ಇರುತ್ತದೆ. ಇದಲ್ಲದೆ ವರದೇಶದಲ್ಲಿ ದುರ್ಬಲಗೊಂಡ ಜೀವಂತ ಲಸಿಕೆಗಳು ಕೂಡ ಲಭ್ಯವಿದೆ. ಈಗಾಗಲೇ ಹೇಳಿದಿರಿ ನೀವು ಮನೆ ಮದ್ದು ಏನ್ ಮಾಡಬೇಕು, ನಮ್ಮ ಪಶುವೈದ್ಯರನ್ನ ಕಾಣೋಕ್ಕಿಂತ ಮೊದಲು ಪ್ರಥಮ ಉಪಚಾರವಾಗಿ, ಮತ್ತೆ ಇದಕ್ಕೆ ಏನಾದರೂ ಲಸಿಕೆ ಇದೆ? ಯಾಕಂದ್ರೆ ವೈರಸ್ ರೋಗ ಇದು ಲಸಿಕೆ ಇಲ್ಲದೆ ಇರತಕ್ಕಂತ ಒಂದು ರೋಗ. ಆದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮ್ಮ ದೇಶದಲ್ಲಾಗ್ಲಿ ಅಥವಾ ರಾಜ್ಯ ಒಂದು ಸರ್ಕಾರದವರಾಗ್ಲಿ ಏನು ಇನ್ಸ್ಟಿಟ್ಯೂಟ್ಸ್ ಇದಾವೆ ಸರ್, ಇದರಲ್ಲಿ ರಿಸರ್ಚ್ ಮಾಡ್ತಕ್ಕಂಥದ್ದು, ಇದರಲ್ಲಿ ಸಂಶೋಧನೆ ಮಾಡ್ತಕ್ಕಂತ ಒಂದು ಸಂಸ್ಥೆಗಳು ಇದಾವೆ, ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೇರಿ ಬೆಂಗಳೂರಲ್ಲಿ ಇದೆ, ತಮಗೆ ಗೊತ್ತಿದೆ ಸರ್. ಸೊ ಈ ಒಂದು ರೋಗದ ಒಂದು ಲಸಿಕಾ ಕ್ರಮಗಳಿಗೆ ಬಂದ್ರೆ ಏನು ಇದು ಅಭಿವೃದ್ಧಿ ಪಡಿಸ್ತಕ್ಕಂತ ಒಂದು ಹಂತದಲ್ಲಿ ಇದಾರಾ ಅಥವಾ ಇದಕ್ಕೆ ಏನಾದರೂ ಇದೆಯಾ ಸರ್ ಈ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ? ಇದು ನೀತ್ಲಿಂಗ್ ವೈರಸ್ ಬಂದ್ಬಿಟ್ಟು ಮೇಕೆ ಸಿಡುಬಿನ ವೈರಸ್ಗೆ

ಕನಸಲೇಬೇಕು, ಯೂರಿಯಾ ಗೊಬ್ಬರ ನೀರಾಗ ಕನಸಲೇಬೇಕು, ಯೂರಿಯಾ ಗೊಬ್ಬರ ನೀರಾಗ ಕನಸಲೇಬೇಕು. ಮಲ್ಲಿಗೆ ನಾಗ ಚೆಲ್ಲಬೇಕು, ಮಲ್ಲಿಗೆ ನಾಗ ಚೆಲ್ಲಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗುಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತುಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.